ವರ್ಧಿತ ಪದಾರ್ಥಗಳನ್ನು ಸಹ ಮಾಡಿ ರಫ್ತು ಸಹ ಮಾಡ್ತಾ ಇದ್ರು ಸರ್. ಹಾಗಾಗಿ ಪ್ರತಿಯೊಂದು ಇದರದ ತೆರಳಿಂದ ಹಿಡಿದು ಇದರ ಸಿಪ್ಪೆನೂ ಸಹ ಔಷಧಿ ಗುಣಗಳನ್ನು ಹೊಂದಿರೋದ್ರಿಂದ ಈ ಬೆಳೆಗೆ ಬಹುಮುಖ್ಯವಾಗಿ ಬೇಡಿಕೆ ಇದೆ ಸರ್. ಹೇಳಿ ಸರ್, ರೈತ ಬಾಂಧವರು ಮುಖ್ಯವಾಗಿ ನಾವು ರೈತರ ದೃಷ್ಟಿಯಿಂದ ಮಾತನಾಡೋದಾದ್ರೆ ರೈತ ಬಾಂಧವರು ಯಾವ ಸಮಯದಲ್ಲಿ ಹಾಕೊಂಡ್ರೆ ಅಧಿಕ ಲಾಭವನ್ನ ಪಡ್ಕೋಬಹುದು, ಅಧಿಕ ಇಳುವರಿಯನ್ನ ಪಡ್ಕೊಳ್ಳಿಕ್ಕೆ ಇದು ಸಾಧ್ಯ ಇದೆ ಸರ್? ಇದು ಕಲ್ಲಂಗಡಿ ಅಂದ್ರೆ ಅದು ಬೇಸಿಗೆ ಬೆಳೆ ಅಂತ ಹೇಳ್ತೀವಿ, ಮತ್ತೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರೈತರು ಇವನ್ನು ನಮಗೆ ಹಿಂಗಾರಲ್ಲಿ ಮುಂಗಾರಲ್ಲಿ ಸಹ ಹಾಕೊಂತ ಇದ್ದಾರೆ. ಬಟ್ ಸರ್ವಸಾಮಾನ್ಯವಾಗಿ ನೋಡೋದಾದ್ರೆ ಇದು ಚೆನ್ನಾಗಿ ಬರೋದಂದ್ರೆ ಬೇಸಿಗೆ ಕಾಲದಲ್ಲಿ, ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಆಮೇಲೆ ಬೇಸಿಗೆ ಕಾಲದಲ್ಲಿ ಸ್ವೀಟ್ ಕಂಟೆಂಟ್ ಅಂತ ಕಲರ್ ಬರೋ ಇರ್ಬೋದು ಅಥವಾ ಸಿಹಿ ಅಂಶ ಇದೆಯಲ್ಲ ಅದು ಸಹ ಜಾಸ್ತಿ ಇರೋದ್ರಿಂದ ಇದಕ್ಕೆ ಪ್ರಮುಖವಾಗಿ ಬೇಸಿಗೆ ಒಂದು ಏನು ವಾತಾವರಣ ತುಂಬಾನೇ ಅನುಕೂಲವಾದದ್ದು ಸರ್. ಬಟ್ ಇತ್ತೀಚಿನ ದಿನಗಳಲ್ಲಿ ಮಳೆಗಾಲದಲ್ಲೂ ಹಾಕೊಂತಾರೆ ಸರ್, ಮಳೆಯಲ್ಲಿ ಹಾಕೊಂಡು. ಯಾಕಂದ್ರೆ ಜ್ಯೂಸ್ ಮಾಡೋ ಅಂಗಡಿ ಮಾಡೋರಿಗೆ ಅವರಿಗೆ ಫ್ರೂಟಿನ ಅಭಾವ ಬಹಳ ಇರುತ್ತೆ ಸರ್. ಆಫ್ ಸೀಸನ್ ಸರ್, ಎಸ್ ಸರ್. ಆಮೇಲೆ ಆಫ್ ಸೀಸನ್ ಒಳ್ಳೆ ರೇಟ್ ಸಹ ಇರುತ್ತೆ ಸರ್. ನಮ್ಮಲ್ಲಿ ಈಗ ನಮ್ಮ ಭಾಗ ರಾಯಚೂರಲ್ಲಿ ಒಬ್ಬರು ರೈತರು ಬೆಳೆದಿದ್ದಾರೆ, ಕಲ್ಲಂಗಡಿ ಇದು ಏನು ಗುಲ್ಬರ್ಗದಲ್ಲಿ ಬೆಳೆದಿದ್ದಾರೆ, ಯಾವ್ದ್ರಲ್ಲಿ ಅವರೆಲ್ಲ ಮಳೆಗಾಲದಲ್ಲಿ ಬೆಳೆದು 20-25 ರೂಪಾಯಿ ಪರ್ ಕಿಲೋ ಹೊಲಕ್ ಬಂದು ಕಟ್ ಮಾಡ್ಕೊಂಡು ಹೋಗೋ ಒಂದು ಸನ್ನತಿ ಸಹ ಇಲ್ಲಿ ನಮ್ಮಲ್ಲಿ ಇದೆ ಸರ್. ಅಂದ್ರೆ ಯಾವ ಸಂದರ್ಭದಲ್ಲಿ ರೈತ ಬಂದು ಯಾರು ಹಾಕೊಂಡಿರೋದಿಲ್ಲ, ಇದು ಅಂತ ಟೈಮ್ ಬೇಡಿಕೆ ಜಾಸ್ತಿ ಇರುತ್ತೆ ಸರ್. ಅಂತ ಟೈಮಲ್ಲಿ ನಾವು ಹಾಕೋಬಹುದು ಸರ್. ಅಟ್ ಲೀಸ್ಟ್ ವರ್ಷ ಇಡೀನ ಒಂದ್ ಎಕರೆ ನಾವು ಮಾಡಿದ್ದೆ, ಅದರಲ್ಲಿ ಮುಂಗಾರಲ್ಲಿ 1 ಎಕರೆ, ಹಿಂಗಾರಲ್ಲಿ 1 ಎಕರೆ, ಮತ್ತೆ ಏನು ಬೇಸಿಗೆದಲ್ಲಿ ಸುಮಾರು 2-3 ಎಕರೆ, ಈ ತರ ವರ್ಷ ಇಡೀ ನಾವು ಹಂತ ಹಂತವಾಗಿ ನಾವು ಬೆಳೆಸ್ಕೊಂತ ಹೋದದ್ದೇ, ಅದರಲ್ಲಿ ಇದು ಒಳ್ಳೆಯ ಒಂದು ಬೆಳೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಈ ಕಲ್ಲಂಗಡಿ ಬೆಳೆ ಎದಕ್ಕೆ ಪರ್ಯಾಯವಾಗಿ ನಮಗೆಲ್ಲ ಅಂದ್ರೆ ಇದಕ್ಕೆ ಅವಧಿ ಬಹಳ ಕಡಿಮೆ ಸರ್. ಶಾರ್ಟ್ ಡ್ಯೂರೇಷನ್ 60-65 ದಿನಕ್ಕೆ ಇದು ಕಟಾವ್ ಆಗ್ಬಿಡ್ತದೆ ಸರ್. ಸೊ ಹಾಗಾಗಿ ನಾಟಿ ಮಾಡಿದ 10 ದಿನಕ್ಕಿಂದ ಅದು ನಾವು ಏನು ಗೊಬ್ಬರ ಗಿಬ್ಬರ ಕೊಡಕ್ ಸ್ಟಾರ್ಟ್ ಮಾಡಿದ್ರೆ ಸುಮಾರು ಒಂದು 50 ದಿನಕ್ಕೆ ಅದು ಗೊಬ್ಬರ ಕೊಡದೇ ನಿಲ್ಲಿಸಬೇಕಾಗುತ್ತೆ ಸರ್. ಬಳ್ಳಿ ಜಾತಿ ಆಮೇಲೆ 65 ದಿನ ಕಟ್ ಆಗ್ಬಿಡುತ್ತೆ ಸರ್. ಹಾಗಾಗಿ ಇಂಥವು ಒಂದು ಸುಮಾರು 1 ವರ್ಷಕ್ಕೆ 1 ಎಕರೆದಲ್ಲಿ ಒಂದು 10 ಬೆಳೆಯನ್ನು ನಾವು ರಿಪೀಟ್ ಮಾಡ್ಬೋದು ಸರ್. ಈಗ ನಮ್ಮ ಭಾಗದಲ್ಲಿ ಈ ಕಲ್ಲಂಗಡಿ ಬೆಳೆಯನ್ನ ಬೆಳೆಯಬಹುದಾಗಿತ್ತಪ್ಪ ಅಂತಂದ್ರೆ ರೈತ ಬಾಂಧವರು ತಾವು ಶಿಫಾರಸ್ಸು ಯಾವ ತಳಿಯನ್ನ ಮಾಡ್ತೀವಿ, ರೈತ ಬಾಂಧವರು ಇಲ್ಲಿ ಹಾಕುವಂತಹ ಒಂದು ತಳಿಗಳು? ನಾವು ನೋಡ್ರಿ, ನಾವು ಅಧಿಕ ಇಳುವರಿ ಕೊಡುವ ಕಡಿಮೆ ಅವಧಿಯ ಕಡಿಮೆ ಜಾಗ ಕಡಿಮೆ ನೀರಲ್ಲಿ ಅತ್ಯಧಿಕ ಇಳುವರಿ ಕೊಡುವಂತಹ ತಳಿಗಳನ್ನ ಹೇಳಬೇಕಾಗುತ್ತೆ. ನಮ್ಮ ಭಾಗದಲ್ಲಿ ಮ್ಯಾಕ್ಸ್ ಅಂತ ಬರುತ್ತೆ, ಮೆಲೋಡಿ, ಸುಗರ್ ಕ್ವೀನು, ಸಿಂಹ, ವೆಂಕಟ್, ಬಾಹುಲಿ, ಜಿಗನ್ ಗೋಲ್ಡ್ ಅಂತೇಳಿ, ಇವು ಬಹಳ ಇಂಪಾರ್ಟೆಂಟ್ ವೆರೈಟಿ ಸರ್. ಇವು ಎಲ್ಲ ವೆರೈಟಿಗಳಲ್ಲಿ ಮ್ಯಾಕ್ಸಿಮಮ್ ಸೇಲ್ ಆಗೋ ಮೆಲೋಡಿ, ಸುಗರ್ ಕ್ವೀನು, ಸಿಂಹ, ಆಮೇಲೆ ಇತ್ತೀಚಿಗೆ ಬಾಹುಬಲಿ ಅಂತ ಹೇಳಿ ಸಹ ಬಂದಿದೆ. ಇವು ಸಮರಿಗೆ ಮತ್ತೆ ಈ ಚಳಿಗಾಲದಲ್ಲಿ ಸಹ ಚೆನ್ನಾಗಿ ಬರುವಂತಹ ತಳಿಗಳು ಅಂತ ಹೇಳ್ಬೋದು ಸರ್. ಮಾಡೋದಾದ್ರೆ ರೈತ ಬಾಂಧವರು ಪ್ರಾರಂಭದಲ್ಲಿ ಭೂಮಿ ಹೇಗೆ ಸಿದ್ಧತೆ ಇರಬೇಕು, ಯಾವ ಮಣ್ಣಿಗೆ ಇದು ಹೆಚ್ಚು ಶಿಫಾರಸು ತಾವು ಮಾಡ್ತೀರಿ? ಮಣ್ಣು ಸರ್, ಎಲ್ಲ ಮಣ್ಣಿಗೆ ನಾವು ಶಿಫಾರಸು ಮಾಡ್ತೀವಿ. ಬಟ್ ಏನಪ್ಪ ಜಿಡಿ ಜಿಡಿ ಮಣ್ಣು, ಕರಕಲ್ ಮಣ್ಣು, ಅದು ಬಿಟ್ಟು ಉಳ್ಕಿದ ಎಲ್ಲ ಮಣ್ಣುಗಳಲ್ಲಿ ನಾವು ಶಿಫಾರಸ್ ಮಾಡ್ಬೋದು ಸರ್. ಈ ಸುಮಾರು ನಾವು 6-6.5 ಅಥವಾ 7 ಮಟ್ಟ pH ರಸ ಸರ್, ಮಣ್ಣಿನ ರಸ ಸರ್, 6-7.5 ಇದ್ರೂ ಪರವಾಗಿಲ್ಲ ಸರ್. ಮತ್ತೆ ನೀರಿನ ಒಂದು ರಸ ಏನು EC ಅಂತ ಹೇಳ್ತೀವಿ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಅದು 1.5 dSi/m² ಇರ್ಬೇಕು ಸರ್. ಅದು ಇದ್ದಲ್ಲಿ ಈ ಒಂದು ಬೆಳೆ ತುಂಬಾ ಸುಂದರವಾಗಿ ಬರುತ್ತೆ. ಹಾಕೋದಾದ್ರೆ ಈಗ ಸಾಲಿನ ಸಾಲಿಗೆ ಬಹಳಷ್ಟು ಅಂತರ ಕೊಡಬೇಕಾಗ್ತದೆ, ಯಾಕಂತಂದ್ರೆ ಇದು ಬಳ್ಳಿ ಹಬ್ಬೋದ್ರಿಂದ ಇದುಗಳ ಅಂತರ ಸಾಲಿನ ಸಾಲಿಗೆ ಬೀಜದಿಂದ ಬೀಜಕ್ಕೆ ಸರ್. ಸೊ ನಾವು ಭೂಮಿ ಸಿದ್ಧತೆ ಮಾಡ್ಕೋಬೇಕಾದ್ರೆ ಸರ್, ಮೊದಲು ನಾವು ಹರಗಿ ಕುಂಟಿ ಹೊಡೆದು ಎಲ್ಲ ಗಳೆ ಹೊಡೆದು ಎಲ್ಲ ಸಾಫ್ ಮಾಡಿ ಇದಕ್ಕೆ ಸ್ವಲ್ಪ ಒಂದು 1-2% ಸ್ಲೋಪ್ ಮಾಡಬೇಕಾಗುತ್ತೆ. ಇಳಿಜಾರಿ ಸ್ವಲ್ಪ ಇಳಿಜಾರಿ ಮಾಡಿ ಈ ಹೊಲ ಇದ್ರೆ ಏನಾಗುತ್ತೆ, ಎಕ್ಸಸ್ ವಾಟರ್ ನಾವು ಮಳೆ ಬಂದ್ರು ಅಥವಾ ನೀರು ಜಾಸ್ತಿ ಸಪೋಸ್ ಬಿಟ್ಬಿಟ್ರು ಅದು ಡ್ರೈನೇಜ್ ಮುಖಾಂತರ ಅದು ಹರಿದು ಆಗುವಂತಹ ಒಂದು ಮಣ್ಣಿರ್ಬೇಕು ಸರ್. ಅಂದ್ರೆ ಸರಗವಾಗಿ ನೀರು ಹರಿದು ಹೋಗುವಂತಹ ಒಂದು ಭೂಮಿ ಇರಬೇಕು. ಹೌದು, ಅಂತ ಭೂಮಿಗೆ ನಾವು ಇದು ಮಾಡ್ತೀವಿ. ಇದಕ್ಕೆ ನೀವು ಕೇಳೋದಾದ್ರೆ ಈಗ ನೀವು ಕೇಳಿದ್ರಿ ಡಿಸ್ಟೆನ್ಸ್ ಅಂತ ಕೇಳಿದ್ರಿ, ಯೂಶಲಿ ಇದು ಬಳ್ಳಿ ಜಾತಿ ಇರೋದ್ರಿಂದ 6 ಅಡಿಗೆ ಒಂದು ಸಾಲ್ ಮಾಡ್ತೀವಿ ಸರ್. 6 ಅಡಿ ರೈತರು ಏನ್ ಮಾಡ್ತಾರೆ, 4 ಅಡಿಯಿಂದ 5 ಅಡಿ ಮಾಡ್ತಾರೆ. ಸಪೋಸ್ 5 ರಿಂದ ನಾವು 6 ಅಡಿ ಸಾಲಿಂದ ಸಾಲು, ಆಮೇಲೆ ಗಿಡದ ಗಿಡ 2 ಅಡಿ ಸಾಲಿಂದ ಸಾಲು, 6 ಅಡಿ ಗಿಡದಿಂದ ಗಿಡ 2 ಅಡಿ ಅಂತರದಲ್ಲಿ ನಾವು ನಾಟಿ ಮಾಡಬೇಕಾಗುತ್ತೆ. ನಾಟಿ ಮಾಡಬೇಕಂದ್ರೆ ನಾವು ಏನು ಏರುಮಡಿಗಳನ್ನು ಮಾಡ್ಕೋಬೇಕಾಗುತ್ತೆ, ರೈಸ್ ಬೆಡ್ ಮಾಡಿಕೊಂಡು ಅದಕ್ಕೆ ಮಲ್ಚಿಂಗು. ಈಗ ನೀರಾವರಿ ಇದ್ದವರು ಡ್ರಿಪ್ ಲೈನ್ ಕಂಪಲ್ಸರಿ ಯೂಸ್ ಮಾಡಬೇಕು, ಯಾಕಂದ್ರೆ ಕಡಿಮೆ ನೀರಲ್ಲಿ ಜಾಸ್ತಿ ಎಕರೆ ನಾವು ಈ ನೀರನ್ನು ಉಣಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಮಲ್ಚಿಂಗ್ ಶೀಟ್ ಹಾಕ್ಬಿಟ್ಟು ಒಂದು 30 mm ಮಲ್ಚಿಂಗ್ ಶೀಟು, ಆಮೇಲೆ ಒಂದು ಡ್ರಿಪ್ ಲ್ಯಾಟ್ರಲ್ ಅಂತ ಹೇಳ್ತಾರಲ್ಲ ಸರ್, ಅದು ಸುಮಾರು 4-6 LHV liters per hour ಡಿಸ್ಚಾರ್ಜ್ ಆಗುವಂತಹ ಒಂದು ಏನು ಲ್ಯಾಟರ್ಸ್ ಹಾಕೊಂಡು ನಾವು ಏರು ಮಾಡಿ ಮಾಡಿ ಒಂದು ಡ್ರಿಪ್ಪರ್ ಒಂದಲ್ಲಿ ಒಂದು ಲ್ಯಾಟರ್ ಎಳಿಸ್ಬಿಟ್ಟು ಅದ್ರ ಮೇಲೆ ನಾವು ಮಲ್ಚಿಂಗ್ ಶೀಟ್ ಹಾಕಿ ಸೊ ಇದನ್ನು ನಾವು ಜಿಗ್ ಜಗ್ ಹೋಲ್ ಜಿಗ್ ಜಗ್ ಅಂದರೆ ತೂತುಗಳನ್ನು ಮಾಡಿ ನಾವು ಸಸಿಗಳನ್ನು ನಾಟಿ ಮಾಡ್ಬೋದು ಸರ್. ಒಂದು ಎಕರೆಗೆ ಸುಮಾರು 6,000 ಏನು ಸಸಿಗಳನ್ನು ನಾವು ನಾಟಿ ಮಾಡ್ಬೋದು ಇಲ್ಲಿ. ಆಮೇಲೆ ನಾಟಿ ಮಾಡೋಕ್ಕಿಂತ ಮುಂಚೆ ಸರ್ ನಾವೇನು ಹೊಲೆಯನ್ನು ಹಸನ್ ಮಾಡ್ತೀವಲ್ಲ ಸರ್, ಆ ಟೈಮಲ್ಲಿ ನಾವು ಎರೆಳು ಗೊಬ್ಬರ ಅಥವಾ ಕೊಟ್ಟೆ ಗೊಬ್ಬರ ಅದ್ರ ಜೊತೆ ಸ್ವಲ್ಪ ಬೇವಿನ ಹಿಂಡಿ ಆ ಬೇವಿನ ಹಿಂಡಿ ಜೊತೆ ಸ್ವಲ್ಪ ಟ್ಯಾಕಡೋಮಾ ಸುಡೋಮೋನಾಸು ಇಂಥವುಗಳನ್ನು ಸಹ ನಾವು ಅಟ್ಲೀಸ್ಟ್ 1 kg ಒಂದು 4-5 ಟ್ಯಾಕ್ಟರ್ ಇದು ಕೊಟ್ಟಿಗೆ ತಿಪ್ಪೆ ಗೊಬ್ಬರ ಇದ್ರೆ ಅದಕ್ಕೆ ಸ್ವಲ್ಪ ನಾವು 2-3 kg ಟ್ಯಾಕಡೋಮಾಸ್ ಸುಡೋಮಾಸ್ ಮಿಕ್ಸ್ ಮಾಡಿ ಆ ಬೆಡ್ಡಲ್ಲಿ ಹಾಕಲಿದ್ರೆ ಪರವಾಗಿಲ್ಲ. ಈಗ ಅಟ್ಲೀಸ್ಟ್ ಮಣ್ಣಲ್ಲಿ ಮಿಕ್ಸ್ ಮಾಡೋಕ್ಕಿಂತ ಬೆಡ್ ಎಲ್ಲಿ ಬೆಡ್ ಮಾಡಿರ್ತೀರ ಅಲ್ಲಿ ಬೆಡ್ಡಲ್ಲಿ ಹಾಕಿ ಮಿಕ್ಸ್ ಮಾಡಿ ನಂತರ ಲ್ಯಾಟರ್ ಎಳೆದು ಮಲ್ಚಿಂಗ್ ಶೀಟ್ ಹಾಕಿ ನಾವು ಜಿಗ್ ಜಗ್ ಹೋಲ್ ಮಾಡಿ ನಾಟಿ ಮಾಡೋದ್ರಿಂದ ನಮಗೆ ಕರೆಕ್ಟಾಗಿ ನಾವು ನೀರು ಮತ್ತು ಅದಕ್ಕೇನು ಆಹಾರದ ಕುಂದುಕೊರತೆ ಆಗದಂಗೆ ನಾವು ಸರಿಪಡಿಸ್ಬೋದು. ಈಗ ನಾವು ಏರುಮಡಿಗಳನ್ನು ಮಾಡಿ ತಾವು ಹೇಳಿದ ಪ್ರಕಾರ ಅಂತರವನ್ನು ಕಾಪಾಡಿಕೊಂಡ ಮೇಲೆ ರೈತ ಬಾಂಧವರು ಬಳ್ಳಿ ಬೆಳೀತದೆ ನೋಡ್ತಿರ್ತಾರೆ. ಪ್ರಾರಂಭಿಕ ಹಂತದಲ್ಲಿ ಇದಕ್ಕೆ ಬರುವಂತಹ ರೋಗಗಳು ಯಾಕಂತಂದ್ರೆ ಇದಕ್ಕೆ ಹುಳುಗಳ ಬಾಧೆ ಬಹಳಷ್ಟು ಕಡಿಮೆ. ಕರೆಕ್ಟಾಗಿ ಸರ್, ಎಲ್ಲಿ ಸರ್ ರೋಗ ಅಂದರೆ 3-4 ರೋಗಗಳಿದಾವೆ ಸರ್. ಒಂದು ಏನು ರೂಟ್ ವಿಲ್ಟ್ ಅಂತ ಬರುತ್ತೆ ಸರ್, ಅಂದ ವಿಲ್ಟ್ ಅಂದರೆ ಸರುಗು ರೋಗ ಬರುತ್ತೆ. ಸೊ ಯಾವಾಗ ಬರೋ ಸರುಗು ರೋಗ ಯಾವಾಗ ಬರುತ್ತೆ ಅಂದರೆ ಅದು ಒಂದು ಚಾನ್ಸಸ್ ಏನಪ್ಪ ಅಂದರೆ ಈ ನರ್ಸರಿಯಲ್ಲಿ ತಂದಿರುವಂಥ ಸಸಿಗಳು ಆಲ್ರೆಡಿ ಇನ್ಫೆಕ್ಟೆಡ್ ಆಗಿರ್ಬೋದು ಅಥವಾ ಆಗ್ಲಿದ್ದಕ್ಕಿಂತ ನಮ್ಮ ಭೂಮಿಗೆ ಬಂದು ಹಾಕಿದ ನಂತರ ಅದು ಎಕ್ಸೆಸ್ ಆಫ್ ಮಾಯಿಶ್ಚರ್ ಅಂದರೆ ಈ ನೀರಿನ ಒಂದು ತೇವಾಂಶ ಜಾಸ್ತಿ ಆಗಿ ಅದಕ್ಕೆ ಉಸಿರುಗೊಟ್ಟುವಂತಹ ವಾತಾವರಣ ಭೂಮಿ ಒಳಗಡೆ ಆದಾಗ ಅದು ವಿಲ್ಟ್ ಅಂತ ಬರುತ್ತೆ ಸರ್. ಸೊ ಇಂತಹ ವಿಲ್ಟ್ ಇದು ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಪೈಥಿಯಂ ರಾಟ್ ಅಂತ ಬರುತ್ತೆ ಸರ್ ಇನ್ನೊಂದು, ಅದು ಡಂಪಿಂಗ್ ಆಫ್ ಅಂತ ಹೇಳ್ತಾರೆ. ಇವುಗಳಲ್ಲೂ ಸರ್ವೇ ಸಾಮಾನ್ಯ ಬರ್ತಾವ. ಅವು ಬಂದ್ರೆ ಏನ್ ಮಾಡ್ಬೇಕು ಸರ್, ಸಾಫ್ ಅಂತ ಬರುತ್ತೆ. ಸಾಫ್ ಅನ್ನು 2 g/1 L ನೀರಿಗೆ ಮಿಕ್ಸ್ ಮಾಡಿ ಇದನ್ನ ಆ ಗಿಡದ ಸುತ್ತ ಡ್ರೆಂಚ್ ಮಾಡಬಹುದು. ಇದಕ್ಕಿಂತ ಒಳ್ಳೇದು ರಿಡೋಮಿಲ್ ಗೋಲ್ಡ್ ಅಂತ ಬರುತ್ತೆ ಸರ್. ರಿಡೋಮಿಲ್ ಗೋಲ್ಡ್ 1 g/L ಆಫ್ ವಾಟರ್ ಪರ್ ಲೀಟರ್ ಹೇಳ್ತಾ ಇದ್ದೀನಿ ಸರ್. ಅದನ್ನು 200 L ನೀವು ಮಿಕ್ಸ್ ಮಾಡಿಕೊಂಡು ಅಂದ್ರೆ 1 L/1 g ರಿಡೋಮಿಲ್ ಗೋಲ್ಡ್, ಹಾಗಾದ್ರೆ 200 L/200 g ಹಾಕಿ ದ್ರಾವಣ ಮಾಡಿ ಅದನ್ನ ಗಿಡದ ಆ ಗಿಡ ಏನು ಎಲ್ಲಿ ಇದು ಇನ್ಫೆಕ್ಟ್ ಆಗಿರುತ್ತೆ ಸರ್, ಆ ಗಿಡದ ಸುತ್ತ ನಾವು ಸುರಿಯೋದ್ರಿಂದ ಆ ಒಂದು ಸೊರಗು ರೋಗ ನಾವು ಹತೋಟಿ ಮಾಡಬಹುದು. ಅಂದ್ರೆ ಅದರ ಪ್ರಸಾರವಿಕೆ ಒಂದು ಪ್ರಮಾಣವನ್ನು ಕೂಡ ನಾವು ಕಡಿಮೆ ಮಾಡಬಹುದು, ಆ ರೋಗವನ್ನು ನಾವು ನಿಯಂತ್ರಣ ಮಾಡಬಹುದು. ಕೆಲವು ಟೈಮ್ ಏನಾಗುತ್ತೆ ಸರ್, ಆ ಗಿಡ ಹಚ್ಚಿರ್ತೇವಲ್ಲ ಸ್ಟೆಮ್ ಅಂತ ಹೇಳ್ತಾವಲ್ಲ ಕಾಂಡ, ಆ ಕಾಂಡ ಕಟ್ಟಾಗಿ ಕಟ್ ಮಾಡುವಂತಹ ಹುಳುಗಳಿರ್ತಾವ, ನ್ಯಾಕ್ಟ್ರಮ್ ಅಂತ ಹೇಳ್ತಾವೆ, ರಾತ್ರಿ ಬಂದು ಮೇಯ್ದು ಹೋಗುವಂತ ಒಂದು ಹುಳುಗಳಿರ್ತಾವ ಸರ್. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಕ್ಲೋರೋಫೈರಿಪಾಸ್ ಅಂತ ಬರುತ್ತೆ ಸರ್, ಅದು 50 EC ಅದನ್ನು 2.5 ml 2.5 ml 1 L ನೀರಿಗೆ ಮಿಕ್ಸ್ ಮಾಡಿ ಅದನ್ನ ಸಾಫ್ ಜೊತೆ ನಾವು ಇದನ್ನು ಸಹ ನಾವು ಮಾಡೋದ್ರಿಂದ ಕೀಟದ್ದು ಮತ್ತು ರೋಗದ ಸಹ ಇಲ್ಲಿ ನಾವು ನಿವಾರಣೆ ಮಾಡಬಹುದು. ಈಗ ರೋಗದ ನಿವಾರಣೆ ಆಯ್ತು, ಮುಖ್ಯವಾಗಿ ಹೂ ಬರ್ತದೆ, ಎಷ್ಟು ದಿನಗಳಲ್ಲಿ ಹೂ ಆರಂಭ ಆಗ್ತದೆ ಒಂದು ಸಂದರ್ಭ? ನಾವೇನ್ ನಾಟಿ ಆಲ್ರೆಡಿ ಒಂದು 10-17 ದಿನದ ಸಸಿಗಳು ನಾಟಿ ಮಾಡಿರ್ತೀವಿ. ನಾಟಿ ಮಾಡಿದ 20-25 ದಿನಕ್ಕೆ ಅದು ಹೂಗಳನ್ನು ಸ್ಟಾರ್ಟ್ ಆಗ್ತದೆ. ಒಂದ್ಸಲ ಹೂ ಸ್ಟಾರ್ಟ್ ಆದ್ರೆ ಕಂಟಿನ್ಯೂಸ್ ಆಗ ಮೇಲ್ ಫಿಮೇಲ್ ಅಂತ ಹೇಳ್ತಾರೆ, ಹೆಣ್ಣು ಮತ್ತು ಗಂಡು ಹೂಗಳು ಸ್ಟಾರ್ಟ್ ಆಗ್ತಾವ ಸರ್. ಹಿಂಗಾರಿನಲ್ಲಿ ಅಂದ್ರೆ ಚಳಿಗಾಲದಲ್ಲಿ ಏನು ಹೆಣ್ಣುಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಸರ್, ಆಮೇಲೆ ಗಂಡು ಹೂವಿನಗಳ ಸಂಖ್ಯೆ ಕಡಿಮೆ ಇರುತ್ತೆ. ಅದೇ ನಾವು ಬೇಸಿಗೆದಲ್ಲಿ ನೋಡೋದಾದ್ರೆ ಹೆಣ್ಣುಗಳ ಸಂಖ್ಯೆ ಕಡಿಮೆ ಇರುತ್ತೆ, ಗಂಡು ಹೂಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಸರ್. ಅಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆದಂಗೆಲ್ಲ ಗಂಡು ಹೂಗಳು ಜಾಸ್ತಿ ಆಗ್ತಾವ ಸರ್, ಹೆಣ್ಣು ಹೂಗಳು ಕಡಿಮೆ ಆಗ್ತಾವ. ಸೊ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಹೆಣ್ಣು ಹೂಗಳೇ ಜಾಸ್ತಿ ಇಂಪಾರ್ಟೆಂಟ್ ನಮಗೆ. ಅದಕ್ಕೆ ನಾವೇನ್ ಮಾಡಬೇಕು, ನಾಟಿ ಮಾಡಿರ್ತೀವಲ್ಲ ಸರ್, ಅಲ್ಲಿಂದ 7 ಇಂಟರ್ ನೋಡ್ಸ್ ಅಂತ ಹೇಳಿ ಗಿಣ್ಣುಗಳು ಅಂತ ಹೇಳ್ತೀವಿ, 1, 2, 3, 4, 5, 6, 7 7 ಅಂತ ಗಿಣ್ಣ ಅಂತ ಬರ್ತಾವ. ಆ ಗಿಣ್ಣಿಗೆ ಬಂದು ನಾವು ಸುಮಾರು 25 ದಿನದ ಹಂತದಲ್ಲಿ ಬೆಳೆ ಆ ಹಂತದಲ್ಲಿ ನಾವು ಗಿಣ್ಣನ್ನು 7 ಗಿಣ್ಣು ಬಿಟ್ಟು ನಾವು ಕಟ್ ಮಾಡಬೇಕು. ಕಟ್ ಮಾಡಿದ್ರಂತ ಬಂದಿರುವಂತಹ ಬಳ್ಳಿಗಳಿಗೆ ಹೆಣ್ಣುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ನಾವು ಹೆಣ್ಣುಗಳು ಜಾಸ್ತಿ ಮಾಡ್ಬೇಕಂದ್ರೆ ನಾವು ಒಂದ್ಸಲ ಪಿಂಚಿಂಗ್ ಮಾಡ್ಬೇಕಾಗುತ್ತೆ. ತೊಗರಿಯಲ್ಲಿ ಮಾಡ್ತೀವಿ, ಚೆಂಡು ಹೂದಲ್ಲಿ ಮಾಡ್ತೀವಿ, ನಿಪ್ಪಿಂಗ್ ಅಂತ ಮಾಡ್ತೀವಲ್ಲ, ಅದೇ ನೀವು ಕಲ್ಲಂಗಡಿಯಲ್ಲಿ ಮಾಡೋದ್ರಿಂದ ನಮಗೆ ಅತ್ಯಧಿಕವಾಗಿ ನಾವು ಹೆಣ್ಣುಗಳನ್ನು ಪಡಿಬಹುದು. ಅದೇ ರೀತಿ ಹೆಣ್ಣುಗಳು ಜಾಸ್ತಿ ಆದ್ರೆ ಖಂಡಿತವಾಗಿ ನಮಗೆ ಹೂಗಳ ಒಂದು ಜಾಸ್ತಿ ಆಗಿ ನಮಗೆ ಕಾಯಿ ಕಟ್ಟುವಿಕೆ ಸಹ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಒಂದು ಗಿಡದಿಂದ ಅಥವಾ ಒಂದು ಸಸ್ಯದಿಂದ ಎಷ್ಟು ಕಾಯಿಗಳನ್ನು ನಾವು ನಿರೀಕ್ಷೆ ಮಾಡಬಹುದು? ಕಲ್ಲಂಗಡಿ ಮ್ಯಾಕ್ಸಿಮಮ್ ಅಂದ್ರೆ 3-4 ಸರ್, ಒಂದು ಗಿಡದಿಂದ ಮ್ಯಾಕ್ಸಿಮಮ್ ಒಂದು 3 ನಡೀತದ ಅಂದ್ರೆ 4 ಬಿಡಬಹುದು. ಅಂದ್ರೆ ಒಂದೊಂದು ಬಳ್ಳಿಗೆ ಟೋಟಲಿ 3 2 ಮ್ಯಾಕ್ಸಿಮಮ್ ಮೇನ್ ಬರ್ತಲ್ಲ, ತಾಯಿ ಮೇನ್ ಬೇರೆ ಇರ್ತಲ್ಲ, ಅದರಿಂದ 2 ಬರ್ತಾವ, 2 ಆಗಿದ್ದು ಇನ್ನೇ 2 ಆಗ್ತಾವ ಸರ್, ಈಕಡೆ 2 ಈಕಡೆ 2 ಟೋಟಲಿ 4 ಬಳ್ಳಿ. ಆದ್ರೆ ಒಂದೊಂದು ಬಳ್ಳಿಗೆ ಒಂದೊಂದು ಕಾಯಿ ಬಿಟ್ಟರು ಸುಮಾರು 1 ಗಿಡಕ್ಕೆ 3-4 ನಾವು ಕಾಯಿಗಳನ್ನು ಬಿಡಬೇಕಾಗುತ್ತೆ. ನಮ್ಮ ಒಂದು ಪ್ರಾಕ್ಟೀಸ್ ಚೆನ್ನಾಗಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರೋದು 2.5 kg ಮ್ಯಾಕ್ಸಿಮಮ್, 2-3 kg ಕಾಯಿಗಳಿಗೆ ಮಾತ್ರ ಬೇಡಿಕೆ ಇದೆ. ಅದಕ್ಕಿಂತ ದೊಡ್ಡ ನಾವೇನಾದರೂ ಎರಡೇ ಕಾಯಿ ಇಟ್ಟು ತಿಳ್ಕೊಳ್ಳಿ, ಕಾಯಿಗಳ ಗಾತ್ರ ಜಾಸ್ತಿ ಆದರೆ, ಹಣ್ಣುಗಳ ಜಾಸ್ತಿ ಜಾಸ್ತಿ ಆದರೆ, ಗಾತ್ರ ಜಾಸ್ತಿ ಆದರೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಕಡಿಮೆ ಇರುತ್ತೆ ಸರ್. ಒಂದು ಕುಟುಂಬಕ್ಕೆ ಎಷ್ಟು ಜನ ನೋಡಿಕೊಂಡು ಮಧ್ಯಮ ಗಾತ್ರದ ಒಂದು ತೂಕವನ್ನು ಹೊಂದಿರುವಂತಹ ಕಾಯಿಗಳನ್ನ ಜನ ಇಷ್ಟಪಡ್ತಾರೆ. ಖಂಡಿತವಾಗಿ ಖಂಡಿತವಾಗಿ ಸರ್. ಸೊ ಈ ತರ ನಾವು ಪ್ಲಾನಿಂಗ್ ಮಾಡ್ಕೊಂಡಿದ್ದಾದಲ್ಲಿ ಪಡಿಬಹುದು ಸರ್. ನಾವು ಇದಕ್ಕೇನು ಪೋಷಕಾಂಶಗಳು ಅಂತ ಹೇಳಿದ್ರೆ, ಪೋಷಕಾಂಶಗಳು ಇದಕ್ಕೆ ಆಲ್ರೆಡಿ ಸ್ಟ್ಯಾಂಡರ್ಡೈಸ್ ಮಾಡಿದ್ವಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು. ನಾವು ಅಡಿಯಲ್ಲಿ ಒಂದು ಇದನ್ನೇ ರಿಸರ್ಚ್ ಮಾಡಿ ಸುಮಾರು 5-6 ವರ್ಷಗಳ ಮಟ್ಟಿಗೆ ನಾವು ರಿಸರ್ಚ್ ಮಾಡಿಬಿಟ್ಟು ಇದನ್ನು ಒಂದು ಸ್ಟ್ಯಾಂಡರ್ಡೈಸೇಷನ್ ಆಫ್ ಫರ್ಟಿಗೇಷನ್ ಅಂಡ್ ವಾಟರ್ ಮ್ಯಾನೇಜ್ಮೆಂಟ್ ಮಾಡಿದ್ವಿ ಸರ್. ಆಲ್ರೆಡಿ ನಾವು ಸ್ಟ್ಯಾಂಡರ್ಡ್ ಒಂದು ಚಾರ್ಟೇ ಮಾಡಿಬಿಟ್ಟಿವಿ. ಮಳೆಗಾಲದಲ್ಲಿ ಎಷ್ಟು ನೀರು ಕೊಡಬೇಕು, ಎಷ್ಟು ಗೊಬ್ಬರ ಕೊಡಬೇಕು, ಚಳಿಗಾಲದಲ್ಲಿ ಎಷ್ಟು ನೀರು, ಎಷ್ಟು ಗೊಬ್ಬರ, ಬೇಸಿಗೆಗಾಲದಲ್ಲಿ ಎಷ್ಟು ನೀರು, ಎಷ್ಟು ಗೊಬ್ಬರ ಅಂತ ಆಲ್ರೆಡಿ ಚಾರ್ಟ್ ಮಾಡಿದ್ದೀವಿ. ಆ ಚಾರ್ಟನ್ನು ರೈತ ಬಂದವರು ಫಾಲೋ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ 100ಕ್ಕೆ 100 ಅಂದರೆ ಎಕರೆಗಳಂದ್ರೆ 25-35 ಟನ್ ನಾವು ಕಲ್ಲಂಗಡಿ ನಾವು ಪಡೆಯಬಹುದಾಗಿದೆ ಸರ್. ಅನಂತರ ಈಗ ಪ್ರಾರಂಭದಲ್ಲಿ ನಾವು ಈ ಪೋಷಕಾಂಶಗಳನ್ನು ಕೊಟ್ಟಿರ್ತೀವಿ, ಸಾವಯವ ಗೊಬ್ಬರ ಆಯಿತು, ನಾವು ತಾವು ಬೇವಿನ ಹಿಂಡಿ ಹೇಳಿದ್ರಿ, ಎರೆಹುಳ ಗೊಬ್ಬರ ಆಯಿತು, ಈ ಒಂದು ಬೇವಿನ ಹಿಂಡಿ ಆಯಿತು, ಮಧ್ಯದಲ್ಲಿ ಏನಾದರೂ ಸಿಂಪರಣೆ ಮಾಡುವಂಥದ್ದು ಪೋಷಕಾಂಶಗಳನ್ನು ಕೊಡುವಂಥದ್ದು? ಖಂಡಿತವಾಗಿ ಸರ್. ಈಗ ಡ್ರಿಪ್ಪಲ್ಲಿ ನಾವು ಅಂತಂದ್ರೆ ಆಲ್ರೆಡಿ ನೀರಲ್ಲಿ ಕರಗುವಂಥ ಗೊಬ್ಬರ ಕೊಟ್ಟಿರ್ತೀವಿ ಸರ್, ಕೊಟ್ಟಿರ್ತೀವಿ. ಅದ್ರ ಜೊತೆಗೆ ನಾವು ಏನು ಈ ಬೆಳೆಗಳಿಗೆ ಲಘು ಪೋಷಕಾಂಶಗಳ ಒಂದು ಇದು ಮಿಶ್ರಣ ಇರ್ಬೋದು, ಅಥವಾ ಬಯೋಸ್ಟಿಮ್ಯುಲೆಂಟ್ ಅಂತ ಹೇಳ್ತಾರೆ, ಸೀಡ್ ವೀಡ್ ಎಕ್ಸ್ಟ್ರಾಕ್ಟ್ ಅಂದರೆ ಗಿಡಗಳನ್ನು ಸಮೃದ್ಧಿಪಡಿಸುವಂತಹ ಒಂದು ಔಷಧಿ ಗುಣವನ್ನು ಹೊಂದಿರುವಂತಹ ಬಯೋ ಡಿಕಂಪೋಸ್ ಇರ್ಬೋದು, ಬಯೋ ಫಾರ್ಟಿಫೈಡ್ ಪ್ರಾಡಕ್ಟ್ಗಳಿರ್ಬೋದು, ನಾವು ಸಹ ಸಿಂಪಡಣೆ ಮಾಡಬಹುದು. ಇದರ ಜೊತೆಗೆ ಏನು ಬೇವಿನ ಹಿಂಡಿ, ಬೇವಿನ ಎಣ್ಣೆ, ಬೇವಿನ ಎಣ್ಣೆನ ಆಗಾಗ ನಾವು ಸಿಂಪಡಣೆ ಮಾಡೋದು, ಇರುವ ಕೀಟಗಳ ಸಂಖ್ಯೆನು ಸಹ ಕಡಿಮೆ ಆಗುತ್ತೆ. ಯಾಕೆ ಬೇವಿನ ಎಣ್ಣೆ ಯಾಕೆ ಸ್ಪ್ರೇ ಮಾಡ್ಬೇಕಂದ್ರೆ, ಈ ಪರಾಗಸ್ಪರ್ಶ ಮಾಡ್ಬೇಕಂದ್ರೆ ಜೇನು ನೊಣಗಳು ಬರ್ತಾವೆ ಸರ್. ಆ ಜೇನು ನೊಣಗಳ ಒಂದು ನಾವೇನಾದ್ರೂ ಕೆಮಿಕಲ್ ಯಾವ್ದಾದ್ರು ಕೆಮಿಕಲ್ ಸ್ಪ್ರೇ ಮಾಡಿದೆ ಅಂತಿಕೊಳ್ಳಿ, ಕೀಟನಾಶಕ ಸಿಂಪಡಣೆ ಮಾಡಿದ ಅದಕ್ಕೆ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಎಫೆಕ್ಟ್ ಆಗಬಾರ್ದಂದ್ರೆ ನಾವೇನು ಮಾಡಬೇಕು, ಆಗಾಗ ಒಂದು 10 ದಿನಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ನಾವು ಬೇವಿನ ಎಣ್ಣೆ ಅಂದರೆ ಒಂದು 2 ml 1 liter ನೀರಿಗೆ ಮಿಕ್ಸ್ ಮಾಡಿ ಆಗಾಗ ಸಿಂಪಡಣೆ ಮಾಡೋದ್ರಿಂದ ರಸ ಹೀರುವ ಕೀಟಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಇದ್ರ ಜೊತೆಗೆ ಪರಾಗಸ್ಪರ್ಶವನ್ನು ನಾವು ಜಾಸ್ತಿ ಮಾಡಬೇಕಂದ್ರೆ ನಾವು ಅಟ್ಲೀಸ್ಟ್ 1 ಎಕರೆಗೆ 2 ಜೇನು ಪೆಟ್ಟಿಗೆಯನ್ನು ಇಡಬೇಕಾಗುತ್ತೆ. ಜೇನು ಪೆಟ್ಟಿಗೆ ಸರ್. ಸೊ ಜೇನು ಪೆಟ್ಟಿಗೆ ಯಾರು ಇಡ್ತಾರೋ ಅವರು ಸ್ವಲ್ಪ ಕೇರ್ ತಗೋಬೇಕಾಗುತ್ತೆ. ಸ್ವಲ್ಪ ಅಲ್ಲಿ ನೀರು ಇಡಬೇಕಾಗುತ್ತೆ, ಅಲ್ಲಿ ಬಟ್ಟಲದಲ್ಲಿ ಸಕ್ಕರೆ ಪಾಕಗಳನ್ನು ಇಡಬೇಕಾಗುತ್ತೆ, ಸ್ವಲ್ಪ ನೆರಳು ಇರಬೇಕಾಗುತ್ತೆ. ಸೊ ಇಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದೆ ಅದರಲ್ಲಿ ಪರಾಗಸ್ಪರ್ಶದ ಸಂಖ್ಯೆ ಜಾಸ್ತಿಯಾಗಿ ಹಣ್ಣುಗಳ ಸೆಟ್ ಅಂತ ಹೇಳ್ತಾರೆ ಸರ್, ಕಟ್ಟುವಿಕೆ ಅದು ಸಹ ಜಾಸ್ತಿ ಆಗುತ್ತೆ. ಈ ಮೋಹಕ ಬಲೆಗಳು ಅಥವಾ ಈ ಒಂದು ಹಳದಿ ಅಂಟಿನ ಬಲೆಗಳನ್ನ ಹಾಕಬಹುದಾ? ಖಂಡಿತವಾಗಿ ಸರ್. ಯಾಕಂದ್ರೆ ನಾವು ಕೀಟನಾಶಕಗಳನ್ನು ಮತ್ತೆ ಈ ರೋಗ ರುಜಿನಗಳನ್ನು ನಾವು ಕಡಿಮೆ ಮಾಡಬೇಕಂದ್ರೆ, ನಾವು ಈವನ್ ನಾವು ಈ ಫಂಗಿಸೈಡ್ ಇನ್ಸೆಕ್ಟಿಸೈಡ್ ಸ್ಪ್ರೇ ಕಡಿಮೆ ಮಾಡಬೇಕಂದ್ರೆ ನಾವು ಈ ಎಲ್ಲೋ ಸ್ಟಿಕ್ ಟ್ರಾಪ್ಸ್ ಅಂದರೆ ಹಳದಿ ಅಂಟು ಬೆಲೆಗಳು, ಸಿರು ಅಂಟು ಬೆಲೆಗಳು, ನೀಲಿ ಅಂಟು ಬೆಲೆಗಳು, ಆಮೇಲೆ ವೈಟ್ ಈಗ ಇತ್ತೀಚಿನ ವೈಟ್ ಅಂತ ವೈಟ್ ಕಲರು ಸಹ ಸ್ಟಿಕ್ ಎಲ್ಲೋ ಸ್ಟಿಕ್ ಟ್ರಾಪ್ ಮೋಹಕ ಬೆಳೆಗಳು ಬಂದವು ಸರ್. ಇದ್ರ ಜೊತೆಗೆ ರಾತ್ರಿ ಪರಾಗಸ್ಪರ್ಶ ಅಂದರೆ ರಾತ್ರಿ ಮೋಹಕ ಬಲ ರಾತ್ರಿ ದುಂಬಿಗಳನ್ನು ಆಕರ್ಷಣೆ ಮಾಡಲಿಕ್ಕೆ ಅವು ಅದುಗಳನ್ನು ಸಹ ಅದನ್ನು ಲೈಟ್ ಟ್ರಾಪ್ಸ್ ಅಂತ ಹೇಳ್ತಾರೆ ಸರ್, ಅವುಗಳು ಸಹ ಬಂದವು. ನಾವು ಎಕರೆಗೆ ಎಲ್ಲೋ ಟ್ರಾಪ್ಸ್ ಸುಮಾರು 15-20 ಹಾಕಬೇಕಾಗುತ್ತೆ ಸರ್. ಆಮೇಲೆ ಈ ಬ್ಲೂ ಸ್ಟಿಕ್ ಟ್ರಾಪ್ಸ್ ಅದು ಒಂದು 10-20 ಹಾಕಿ ಆಗಾಗ ನಾವು ಬೇವಿನ ಎಣ್ಣೆ ಸುಮ್ಮನೆ ಎಕನಾಮಿಕಲ್ ಅಂದರೆ ಎಕೋ ಫ್ರೆಂಡ್ಲಿ ಅಪ್ರೋಚಸ್ ನಾವು ಹೊಡೆಯೋದ್ರಿಂದ ಕೀಟಗಳ ಮತ್ತು ರೋಗಗಳನ್ನು ನಿರ್ವಹಣೆ ಜೊತೆಗೆ ನಾವು ಜೇನು ಹುಳಗಳ ಒಂದು ಆರೋಗ್ಯವನ್ನು ಸಹ ನಾವು ಇಲ್ಲಿ ಕಾಪಾಡ್ಕೊಂಡು ಹೋಗ್ಬೋದು ಸರ್. ಏನು ಹೇಳ್ತೀರಿ ಸರ್, ಕಡಿಮೆ ಖರ್ಚಿನಲ್ಲಿ ಸಾವಯವ ಪದ್ಧತಿಯಲ್ಲಿ ಅಧಿಕ ಇಳುವರಿಯನ್ನು ಪಡ್ಕೋಬೇಕಪ್ಪ ಅಂದ್ರೆ ರೈತ ಬಾಂಧವರು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ರೈತ ಬಾಂಧವ ಮಾಡ್ಬೇಕಂದ್ರೆ ಸರ್, ಜಾಸ್ತಿ ಇಳುವರಿ ಪಡಿಬೇಕು ಕಡಿಮೆ ಖರ್ಚಲ್ಲಿ ಅಂದರೆ ಆದಷ್ಟು ಅವರು ಸಾವಯವ ಗೊಬ್ಬರಗಳನ್ನು ಜಾಸ್ತಿ ಯೂಸ್ ಮಾಡ್ಬೇಕು ಸರ್. ಭೂಮಿಗೆ ಎಷ್ಟು ನಾವು ಸಾವಯವ ಗೊಬ್ಬರ ಹಾಕ್ತೀವೋ ಅಷ್ಟು ರೋಗ ನಿರೋಧಕ ಶಕ್ತಿ ಭೂಮಿಗೆ ಬರುತ್ತೆ ಸರ್. ಒಂದು ಇನ್ನೊಂದು ಹಸಿರು ಗೊಬ್ಬರ ಅಂತ ಬರುತ್ತಲ್ಲ ಅದು ಹಾಕೋಬೇಕಾಗುತ್ತೆ. ಅದರ ಜೊತೆಗೆ ಈ ಸಾರಜನಕ ಯುಕ್ತ ಏನು ಫರ್ಟಿಲೈಸರ್ ಇದೆ ಅದನ್ನು ಕಡಿಮೆ, ನೈಟ್ರೋಜನ್ ಏನು ಫರ್ಟಿಲೈಸರ್ ಇದೆ ಅದನ್ನು ಕಡಿಮೆ ಯೂಸ್ ಮಾಡ್ಬೇಕು ಸರ್. ಉಳ್ಕಿದ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಯೂಸ್ ಮಾಡ್ರಿ, DAP ಮಾಡ್ರಿ, MOP ಮಾಡ್ರಿ. ಬಟ್ ಅಂದ್ರೆ ಡೈರೆಕ್ಟ್ ಯೂರಿಯಾ ಕೊಡಬಾರ್ದು. ಆಕ್ಚುಲಿ ಯೂರಿಯಾ ಕೊಟ್ಟಿದ್ದೆ ಆದಲ್ಲಿ ಕ್ರಮೇಣವಾಗಿ ಭೂಮಿಯ ಸತ್ವವನ್ನು ಕಳೆದುಕೊಳ್ಳುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಈ PH ಲೆವೆಲ್ ಇದೆ ಅಲ್ಲ ಸರ್, PH ಲೆವೆಲ್ ಸಹ ಜಾಸ್ತಿ ಆಗುತ್ತೆ. ಆಮೇಲೆ ಎಷ್ಟು ಬೇಕು ಅಷ್ಟೇ, ಎಷ್ಟು ನೀರು ಕೊಡಬೇಕು ಅಷ್ಟೇ ನೀರು ಕೊಡ್ಬೇಕು ಸರ್. ಎಷ್ಟು ಗೊಬ್ಬರ ಕೊಡ್ಬೇಕು ಅಷ್ಟೇ, ಅಂದ್ರೆ ಶಿಫಾರಸು ಮಾಡಿರುವಂತಹ ಗೊಬ್ಬರಗಳನ್ನು ನೀರುಗಳನ್ನು ಆಯಾ ಒಂದು ವಾತಾವರಣಕ್ಕೆ ಅನುಗುಣವಾಗಿ ನಾವು ಕೊಟ್ಟರೆ ಅದರಲ್ಲಿ ಹೆಚ್ಚಿನ ಒಂದು ಲಾಭವನ್ನು ಸಹ ಪಡಿಬಹುದು ಸರ್. ತಾವು ಹೇಳಿದ ಹಾಗೆ ಈಗ 60-65 ದಿನಗಳಲ್ಲಿ ಈ ಒಂದು ಕಲ್ಲಂಗಡಿ ಬೆಳೆ ಕಟಾವಿಗೆ ಬರ್ತದೆ. ರೈತ ಬಾಂಧವರು ಹಣ್ಣು ಈ ಒಂದು ಹಾರ್ವೆಸ್ಟಿಗೆ ಬಂದಿದೆ ಎಂಬಂತ ಒಂದು ಲಕ್ಷಣಗಳನ್ನ ಹೇಗೆ ಗುರುತಿಸಿ ಅದನ್ನ ಕಟಾವು ಮಾಡಬಹುದು ಸರ್? ಈಗ ಫಸ್ಟ್ ಏನಪ್ಪಾ ಅಂದ್ರೆ ಬಳ್ಳಿಯ ಒಂದು ಏನಂದ್ರೆ ಸೀಸನ್ ಮೇಲೆ ಹೋಗುತ್ತೆ, 60 ಇರ್ಬೋದು 65 ಇರ್ಬೋದು 70 ದಿನ ಹೋಗುತ್ತೆ, ಕ್ಲೈಮೇಟ್ ಮೇಲೆ ಹೋಗುತ್ತೆ. ಆಮೇಲೆ ಯಾವ ತಳಿಗಳ ಮೇಲೂ ಸಹ ನಾವು ಹೇಳ್ಬೋದು. ಮೊದಲನೇದಾಗಿ ಅದಕ್ಕೆ ಇದು ಹಾರ್ವೆಸ್ಟ್ ಇದು ಕಟಾವು ಬಂದತಿಲ್ಲ ಅಂತ ನೋಡೋದೇನಂದ್ರೆ ಫಸ್ಟ್ ಕ್ರೂಡ್ ಮೆಥಡ್, ಆ ಒಂದು ಕಾಯಿ ಗಾತ್ರ ನೋಡ್ಬೇಕು ಸರ್. ಫಸ್ಟ್ ಕಾಯಿ ಗಾತ್ರ ನೋಡಿ ಅದಕ್ಕೆ ದೊಡ್ಡದು ದೊಡ್ಡದಾಗುತ್ತೆ, ಅದ್ರ ರಿಬ್ಸ್ ಎಲ್ಲ ಡಿಸಪಿಯರ್ ಆಗಿರುತ್ತೆ, ಹಳದಿಯಾಗಿರುತ್ತೆ. ಆ ಹಣ್ಣಿನ ಮೇಲೆ ನಾವು ಹಿಂಗ ಬೆರಳಿಂದ ಹಿಂಗ ಬಾರಿಸಿದಾಗ ಒಂದು ಡಲ್ ಸೌಂಡ್ ಬರಬೇಕು, ಅಂದ್ರೆ ಗಡಿಗೆ ಮೇಲೆ ನಾವು ಬಾರಿಸಿದಾಗ ಎಷ್ಟು ಡಲ್ ಸೌಂಡ್ ಬರುತ್ತೋ ಆ ಟೈಪ್ ಬಂದಿದ್ದೆ, ಅದಲ್ಲಿ ಟಕ್ ಟಕ್ ಟಕ್ ಅಂತ ಸೌಂಡ್ ಬಂದಿದ್ದೆ, ಡಲ್ ಡಲ್ ಸೌಂಡ್ ಬಂದ್ರೆ ಅದು ಅದು ಮ್ಯಾಚುರಿಟಿ ಬಂದಿದೆ ಅಂತ ಅರ್ಥ. ಒಂದ್ ಸಲ ಇನ್ನೊಂದೇನಪ್ಪ ಅಂದ್ರೆ ಈ ಟೆಂಡ್ರಿಲ್ಸ್ ಅಂತ ಹೇಳ್ತಾರೆ, ಟೆಂಡ್ರಿಲ್ಸ್ ಅಂದ್ರೆ ಒಂಥರ ಸ್ಪ್ರಿಂಗ್ ಟೈಪ್ ಇರುತ್ತೆ ಸರ್, ಅಲ್ಲಿ ಆ ಬಳ್ಳಿಯಲ್ಲಿ ಆ ಸ್ಪ್ರಿಂಗ್ ಅದ್ರದ್ದು ಗ್ರೋತ್ ಇರುತ್ತೆ, ಅದು ಡ್ರೈ ಆಗ್ತಾ ಹೋಗ್ತಿರುತ್ತೆ. ಸೊ ಇವು ಎರಡನ್ನು ನೋಡಿ ಆಮೇಲೆ ಮೂರನೇ ಕೊಯ್ದು ನೋಡ್ಬೇಕಾಗುತ್ತೆ. ಸ್ಯಾಂಪಲ್ ತಗೊಂಡು ನಾವು ಕೊಯ್ದು ನೋಡಿದ್ದೆ, ಅದರಲ್ಲಿ ಅದು ಕೆಂಪು ಕಲರ್ ಏನ ಬಂದಿದ್ದೆ ಅದರಲ್ಲಿ 100% ನಾವು ಮಾಡಬಹುದು. ಇತ್ತೀಚಿನ ಯೆಲ್ಲೋ ಕಲ್ಲಂಗಡಿ ಅಂತ ಯೆಲ್ಲೋ ಕಲರ್ ಕಲ್ಲಂಗಡಿ ಬಂದಿದೆ, ಗುಲ್ಬರ್ಗದಲ್ಲಿ ಬೆಳೆಸಿದೀವಿ. ತುಂಬಾನೇ ವ್ಯಾಪಕವಾಗಿ ಅವ್ರದ್ದು ವ್ಯಾಪಾರ ಆಯ್ತು ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ಹಾರ್ವೆಸ್ಟ್ ಮಾಡಿದ ಕೂಡಲೇ ಇಮಿಡಿಯೇಟ್ ಸೋಲ್ಡ್ ಔಟ್ ಆಗ್ತೈತೆ, ಯಾಕಂದ್ರೆ ಹೊಸತನ ಬಯಸ್ತಾರೆ ಎಲ್ಲರೂ. ಸೊ ಹೊಸ ಹೊಸ ಅದರಲ್ಲಿ ಯೆಲ್ಲೋ ಕಲರ್ ಇದೆ. ನೀವೇನು ಮೊನ್ನೆ ಮೊನ್ನೆ ನಾನು ಒಂದು ಪೇಪರಲ್ಲಿ ನೋಡಿದ ವೈಟ್ ಕಲರ್ ಸಹ ಈ ವರ್ಷ ವೈಟ್, ಬಟ್ ವೈಟ್ ಕಲರ್ ಅಷ್ಟು ಓಡಲ್ಲ ನಮ್ಮಲ್ಲಿ. ಪಿಂಕ್ ಕಲರು, ರೆಡ್ ಕಲರು, ಯೆಲ್ಲೋ ಕಲರು, ಮರೂನ್ ಕಲರು, ಇಂಥವೆಲ್ಲ ಫಾರಿನಲ್ಲಿ ಎಲ್ಲ ಬೇರೆ ಬೇರೆ ದೇಶಗಳಲ್ಲಿ ಇದಾವೆ, ಬಟ್ ಇತ್ತೀಚಿನಗಳಲ್ಲಿ ಯೆಲ್ಲೋ ಕಲರ್ಗಳಿಗೆ ಒಳ್ಳೆ ಡಿಮ್ಯಾಂಡ್ ಇದೆ ಸರ್, ಯಾಕಂದರೆ ಆಕ್ಸಿಡೆಂಟ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅದರಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಹೊಸತನವನ್ನು ಮಾಡೋದ್ರಿಂದ ಒಳ್ಳೆಯ ಲಾಭವನ್ನು ಪಡೆಯಬಹುದಾಗಿದೆ ಸರ್. ಒಳ್ಳೆಯದು ಸರ್. ಈಗ ಅಂತಂದರೆ ಈಗ ಕಲ್ಲಂಗಡಿ ಬೇಸಾಯ ಮುಂಬರುವ ಹಂಗಾಮಿಗೆ ರೈತ ಬಾಂಧವರು ಚೆನ್ನಾಗಿ ತಾವು ಹೇಳಿದಂತಹ ಒಂದು ಬೇಸಾಯ ಕ್ರಮಗಳಾಗಿರ್ಬೋದು, ತಳಿಗಳ ಆಯ್ಕೆ ಆಗಿರ್ಬೋದು, ಮತ್ತು ಒಂದು ಶಿಫಾರಸು ಮಾಡಿದಂತಹ ಒಂದು ಪೋಷಕಾಂಶಗಳನ್ನು ಬಳಸಿದ್ದೇ ಆದರೆ ಒಂದು ಈ ಕಲ್ಲಂಗಡಿ ಬೆಳೆ ಲಾಭದಾಯಕವಾಗಿ ಬೆಳಿಲಿಕ್ಕೆ ಅವಕಾಶ ಇದೆ. ಯಾಕಂತಂದರೆ ಈ ಭಾಗ ಅತ್ಯಂತ ಬಿಸಿಲಿರುತ್ತದೆ. ರೈತ ಬಾಂಧವರು ಎಲ್ಲರೂ ಅಥವಾ ಬಳಕೆದಾರರು ಈ ಒಂದು ಮಜ್ಜಿಗೆಯ ಒಂದು ನಂತರ ಬರುವಂಥದ್ದು ಅಂತಂದರೆ ಕಲ್ಲಂಗಡಿ ಹಣ್ಣಿನ ಒಂದು ಸೇವನೆ. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಭಾಳಷ್ಟು ಇದಕ್ಕೆ ಬೇಡಿಕೆ ಇದೆ. ರೈತ ಬಾಂಧವರು ಈ ಕಡೆ ಗಮನಹರಿಸಿ ತಮ್ಮಲ್ಲಿರುವಂಥ ಕಡಿಮೆ ಪ್ರಮಾಣದ ನೀರಿತ್ತಪ್ಪ ಅಂತಂದರೆ ವಿಜ್ಞಾನಿಗಳು ಹೇಳಿದ ಹಾಗೆ ಅದನ್ನು ಹನಿ ನೀರಾವರಿ ಮೂಲಕ ಮಲ್ಚಿಂಗ್ ಮಾಡೋದರ ಮೂಲಕ ಕಡಿಮೆ ನೀರಿನಲ್ಲಿ ಕಡಿಮೆ ಖರ್ಚಿನಲ್ಲಿ ಈ ಒಂದು ಕಲ್ಲಂಗಡಿ ಬೇಸಾಯವನ್ನು ಬೆಳೆಯಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಂಡಿದ್ದಕ್ಕೆ ಪಿ ವಾಸುದೇವ ನಾಯ್ಕ ಅವರೇ ತಮಗೆ ಧನ್ಯವಾದಗಳು. ಮುಖ್ಯವಾಗಿ ನಿಮ್ಮ ದೂರವಾಣಿ ಸಂಖ್ಯೆ ನಮ್ಮ ರೈತ ಬಾಂಧವರಿಗೆ ಹೇಳಿ. 9739395984646464. ಮತ್ತೊಂದು ಸಲ ಹೇಳ್ತೀನಿ ರೈತ ಬಾಂಧವರೇ, 9739458464 ಈ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಸರ್, ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರ ಇದುವರೆಗೆ ಕಲ್ಲಂಗಡಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಪಿ ವಾಸುದೇವ ನಾಯಕ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನ ಕೇಳೋಣ. ಭಾರತ ಹವಾಮಾನ ಇಲಾಖೆ ಬೆಂಗಳೂರು ಇವರುಗಳ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 31-33°C ಮತ್ತು ಕನಿಷ್ಠ ಉಷ್ಣಾಂಶ 19-20°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 80-82% ಮತ್ತು ಕನಿಷ್ಠ ಆರ್ದ್ರತೆ 45-49% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 4-6 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡುಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಬೇಕು. ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷಗಳನ್ನು ಸುಡದೆ ತಾಜ್ಯ ವಿಭಜಕಗಳನ್ನು ಬಳಸಿಕೊಂಡು ಅದನ್ನು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನಾಗಿ ಬಳಸಬೇಕು. ಇನ್ನು ಕಟಾವು ಮಾಡಿದ ಉತ್ಪನ್ನಗಳನ್ನು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಈಗಾಗಲೇ ಕಟಾವು ಮಾಡಿದ ಬಿತ್ತನೆ ಬೀಜಗಳನ್ನು ಸರಿಯಾಗಿ ಒಣಗಿಸಬೇಕು. ಅಂದರೆ ಏಕದಳ ಧಾನ್ಯಗಳ ತೇವಾಂಶ 11-12%, ದ್ವಿದಳ ಧಾನ್ಯಗಳ ತೇವಾಂಶ 9%, ಎಣ್ಣೆಕಾಳುಗಳ ತೇವಾಂಶ 8% ಹಾಗೂ ತರಕಾರಿ ಬೀಜಗಳು 5-6% ಇರಬೇಕು. ಇದರಿಂದ ಬೀಜಗಳು ಹೆಚ್ಚು ದಿನ ಕೆಡದಂತೆ ಸಂರಕ್ಷಣೆ ಮಾಡಬಹುದು, ಜೊತೆಗೆ ಉಗ್ರಾಣದ ಕೀಟಬಾಧೆಯನ್ನು ಕಡಿಮೆ ಮಾಡಬಹುದು. ಇನ್ನು ಭತ್ತವನ್ನು ನಾಟಿ ಮಾಡುವ ಪೂರ್ವದಲ್ಲಿ ಭತ್ತದ ಸಸಿಯ ಬೀರುಗಳನ್ನು ಅಜೋಸ್ಪಿರ್ ಅಣುಜೀವಿ ಗೊಬ್ಬರದ ದ್ರಾವಣದಲ್ಲಿ 15-20 ನಿಮಿಷಗಳ ಕಾಲ ಅದ್ದಿ ನಾಟಿ ಮಾಡುವುದರಿಂದ ಭತ್ತಕ್ಕೆ ಶಿಫಾರಸು ಮಾಡಿದ ಸಾರಜನಕದ 25%ನ ಕಡಿಮೆ ಮಾಡಬಹುದು. ಇನ್ನು ಕಡಲೆ ಬೆಳೆಯಲ್ಲಿ ಹೆಲಿಕೋವರ್ಪ ಅಥವಾ ಸ್ಪೊಡಾಪ್ಟರ್ ಕೀಡೆ ಕಾಣಿಸಿಕೊಂಡಿದ್ದು ಇದರ ಹದೊಟೆಗೆ 0.15 ಮಿಲಿಲೀಟರ್ ಕ್ಲೋರಾನ್ ಎಂಟರ್ನಲ್ಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಕಡಲೆ ಬೆಳೆಯು ಹೂ ಆಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಗ್ರಾಂ ಚಿಕ್ಪಿ ಮ್ಯಾಜಿಕ್ ಅಥವಾ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈಕಂಟನಾಲ್ ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಈ ಸಿಂಪರಣೆಯನ್ನು 15 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಮಾಡಬೇಕು. ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೆ ನೀರನ್ನು ಒದಗಿಸಬೇಕು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಇನ್ನು ಸೂರ್ಯಕಾಂತಿಯಲ್ಲಿ ರೈತ ಬಾಂಧವರು ಹೆಲಿಕೋವರ್ಪಾವನ್ನು ನಿರ್ವಹಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯುತ್ತಮ ಆಯ್ಕೆಯಾಗಿರುತ್ತದೆ. ಬದನೆಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮೋಮಿಕ್ವಿನ್ ಬೆಂಜೇಟ್ 5 SG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾನ್ ಎಂಟರ್ನಲ್ಲಿ ಪ್ರೋಲ್ 18.5 SCಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡುಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮೋಮಿಕ್ವಿನ್ ಬೆಂಜೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರುವುದರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಇನ್ನು ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನ ಇಳುವರಿ ಹೆಚ್ಚಿಸುವುದಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡ್ಕೋಬಹುದು. ಇನ್ನು ರೈತ ಬಾಂಧವರ ಹೆಚ್ಚಿನ ಮಾಹಿತಿ ನಿಮಗೇನಾದರೂ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ. ರೈತ ಬಾಂಧವರ ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದರೆ. ಈಗ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೀಗಿದೆ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ಧಾರಣೆ. ಕಡಲೆಕಾಳು ಜವಾರಿ ಕನಿಷ್ಠ 5389 ರೂಪಾಯಿಗಳಿಂದ ಗರಿಷ್ಠ 5545 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44 6400 ರೂಪಾಯಿಗಳಿಂದ 8350 ರೂಪಾಯಿಗಳು. ಅಲಸಂದಿ 6835 ರೂಪಾಯಿಗಳಿಂದ 7085 ರೂಪಾಯಿಗಳು. ಶೇಂಗಾ ಗುಂಗುರಿ 5729 ರೂಪಾಯಿಗಳಿಂದ 7805 ರೂಪಾಯಿಗಳು. ಹುರುಳಿಕಾಳು 3259 ರೂಪಾಯಿಗಳು. ಈರುಳ್ಳಿ 700 ರೂಪಾಯಿಗಳಿಂದ 1900 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 2211 ರೂಪಾಯಿಗಳಿಂದ 2741 ರೂಪಾಯಿಗಳು. ಕೆಂಪು ತೊಗರಿ 6725 ರೂಪಾಯಿಗಳಿಂದ 7589 ರೂಪಾಯಿಗಳು. ಬಿಳಿ ತೊಗರಿ 6429 ರೂಪಾಯಿಗಳಿಂದ 7111 ರೂಪಾಯಿಗಳು. ರೈತ ಬಂದವರೇ, ಈಗ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ. ಸಜ್ಜೆ 1990 ರೂಪಾಯಿಗಳು. ತೊಗರಿ 7000 ರೂಪಾಯಿಗಳಿಂದ 7600 ರೂಪಾಯಿಗಳು. ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ. ಕಡಲೆಕಾಳು ಕನಿಷ್ಠ 4235 ರೂಪಾಯಿಗಳಿಂದ ಗರಿಷ್ಠ 5750 ರೂಪಾಯಿಗಳು. ಹತ್ತಿ ಬನಿ 7250 ರೂಪಾಯಿಗಳಿಂದ 7800 ರೂಪಾಯಿಗಳು. ಹೈಬ್ರಿಡ್ ಜೋಳ 2900 ರೂಪಾಯಿಗಳು. ಜೋಳ ಇತರೆ 2700 ರೂಪಾಯಿಗಳಿಂದ 2650 ರೂಪಾಯಿಗಳು. ನವಣೆ ಹೈಬ್ರಿಡ್ 3100 ರೂಪಾಯಿಗಳು. ಭತ್ತ RNR ಹೊಸದು 2173 ರೂಪಾಯಿಗಳಿಂದ 2500 ರೂಪಾಯಿಗಳು. ಭತ್ತ RNR ಹಳೆಯದು 2600 ರೂಪಾಯಿಗಳಿಂದ 2950 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1810 ರೂಪಾಯಿಗಳಿಂದ 2100 ರೂಪಾಯಿಗಳು. ಹಕ್ಕಿ ಮಧ್ಯಮ 4000 ರೂಪಾಯಿಗಳು. ತೊಗರಿ ಕನಿಷ್ಠ 6500 ರೂಪಾಯಿಗಳಿಂದ ಗರಿಷ್ಠ 7000 ರೂಪಾಯಿಗಳು. ರೈತ ಬಾಂಧವರೇ, ಇದುವರೆಗೆ ಸಿಂಧನೂರು ಲಿಂಗಸ್ಕೂರು ಹಾಗೂ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಇವತ್ತಿನ ಪೇಟೆ ದಾಣೆಯನ್ನು ಆಲಿಸಿದ್ರಿ. ಇದಾಗಿತ್ತು ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮ. ರೈತ ಬಾಂಧವರ ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ವೇಳೆ 7:20. ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಬಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ನೀವು ಸ್ಕ್ಯಾಮರ್ಸ್ಗಿಂತ ಜಾಣರೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಪ್ರಶ್ನೆ, ಫೆಸ್ಟಿವಲ್ ಆಫರ್ ಇದೆ, QR ಸ್ಕ್ಯಾನ್ ಮಾಡಿ UPI ಪಿನ್ ಹಾಕಿ ಮತ್ತು 10,000 ರೂಪಾಯಿ ನಿಮ್ಮ ಖಾತೆಯಲ್ಲಿ ಪಡೆಯಿರಿ ಅಂತ ಮೆಸೇಜ್ ಬಂದ್ರೆ ಏನ್ ಮಾಡ್ತೀರಿ? ಎ QR ಸ್ಕ್ಯಾನ್ ಮಾಡ್ತೀರಿ, ಬಿ ಹಣದ ಕನಸು ಕಾಣ್ತೀರಿ, ಸಿ UPI ಪಿನ್ ಹಣ ಕಳುಹಿಸಲು ಹಣ ಸ್ವೀಕರಿಸಲು ಅಲ್ಲ ಎಂಬುದನ್ನು ನೆನಪು ಮಾಡ್ಕೋತೀರಿ. ನಿಮ್ಮ ಉತ್ತರ ಸಿ ಅಂತಾದ್ರೆ ಸಖತ್ತಾಗಿದೆ. ಹೇಳಿ, ನಾನು ಮೂರ್ಖ ಅಲ್ಲ. ನೀವು ಯಾರ್ದಾದ್ರೂ ಟೆಸ್ಟ್ ತಗೊಳ್ಳಿ. ಜೊತೆಯಾಗಿ ಸ್ಕ್ಯಾಮ್ ರಹಿತ ಭಾರತವನ್ನು ನಿರ್ಮಿಸೋಣ. UPI ಮೂಲಕ ಜನಹಿತಕ್ಕಾಗಿ ಜಾರಿಗೆ. ಕೇಳುಗ ಸ್ನೇಹಿತರೆ, ಈಗ ಕೇಳೋಣ ಕುಷ್ಟಗಿ ತಾಲೂಕಿನ ಗುಮ್ಗೇರಿ ಗ್ರಾಮದ ಗದ್ದೆಪ್ಪ ಬಾವಿಕಟ್ಟಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನ. ಸ್ವಾಮಿ ನಮ್ಮಯೇ, ಗುರುವರ ನಮ್ಮಯೇ, ತುಗ್ಗಲಿ ಬನು ಬಬ್ಬನೇ ಬರುತ್ತಿದ್ದೇನ. ಬರುವ ಪರ್ಜೇಳ ಪಂಜೇಳು ಬರುವುದೇನೋ ಧರ್ಮದ ಎತ್ತಿ ಬರುವುದೇನಯ್ಯ ಬಾರವಾದ ಬಾರವಾದ ಸತ್ಯ ಒಂದು ಬಾರವಾದ ಮತ್ತಿನ ಪಾಲಕಿ ಅತ್ತೆ ಬಾರವಾದ ಸತ್ಯ ತಂದೆ ಕೇಳಿಯ ದೇವಾರ ಪಾಲಿಕೆ ಒಳಗೆ ನಾವು ಪಾದವ ಕಂಡು ಹೋ ತಂದೆ ಕಾರಿಯ ದೇವಾರ ತಂದೆ ಕಾರಿಯ ದೇವಾರ ನಾವು ಯಾವ ಹೇಳ್ತನು ನಮ್ಮಯ್ಯ ತಂದೆಕಾರಿಯ ದೇವರ ನೌದು ಯಾವ ಹೇಳ್ತನು ನಮ್ಮಯ್ಯ ಉಂಗಾರ ಕೂದಲಪ್ಪ ಉಡಿಯಲ್ಲಿ ಕಂಚು ಬಂಗಾರ ಮಾಡ್ಕೋತೇಳ ಉಂಗಾರ ಕೂದಲಪ್ಪ ಉಡಿಯಲ್ಲಿ ಕಂಚು ಬಂಗಾರ ಮಾಡ್ಕೋತೇಳ ಬಂಗಾರದ ಒಡ್ಕೋತ ನಾವು ನನ್ನ ಬಲ್ಲೆ ದಿಸನಾಳ ದೇವಾರ ಕಾಮ ಕಸ್ತೂರಪ್ಪ ಕಣಗಾಲು ಇದು ನಮ್ಮ ದೇವರ ಜಾತ್ರ ಕಸ್ತೂರಪ್ಪ ಕಣಗಾಲು ಇದು ನಮ್ಮ ದೇವರ ಜಾತ್ರೆ ದೇವರು ಬಂದ